ಬೇರೆ ಬೆಳೆ ಜೊತೆಗೆ ಮಿಶ್ರ ಬೆಳೆಯಾಗಿನೂ ಬೆಳೀತಾರೆ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಈಗ ಮಳೆ ಬೇಗನೆ ಬಂದಿರೋದ್ರಿಂದ ಹೆಸರು ಸಹಿತ ಹಾಕಿದ್ದಾರೆ. ಮತ್ತು ಹೆಸರು ಜೊತೆಗೆ ಉದ್ದು ಮತ್ತು ಬೀದರ್ ಅಂತ ಭಾಗದಲ್ಲಿ ಸೋಯಾ ಅವರೆಯನ್ನು ಹೆಚ್ಚಾಗಿ ಬೆಳೀತಿದ್ದಾರೆ. ಪ್ರಮುಖವಾಗಿ ಅಂತಂದ್ರೆ ನಮಗೆ ಈ ಭಾಗದಲ್ಲಿ ತೊಗರಿಯನ್ನ ಹೆಚ್ಚಾಗಿ ರೈತರು ಬೆಳೀತಾ ಇದ್ದಾರೆ. ಈ ದ್ವಿದಳ ಧಾನ್ಯಗಳಲ್ಲಿ ಅಂದ್ರೆ ಅವಕ್ಕೂ ರೋಗಬಾಧೆ, ಎಲ್ಲಾ ಬೆಳೆಗಳಿಗೂ ಒಂದು ಸಾಮಾನ್ಯ ರೋಗಬಾಧೆಗಳಿರ್ತವೆ. ಈ ದ್ವಿದಳ ಧಾನ್ಯಗಳಲ್ಲಿ ಕಂಡು ಬರ್ತಕ್ಕಂತಹ ಕೀಟಗಳಾಗಿರ್ಬೋದು, ರೋಗಗಳಾಗಿರ್ಬೋದು, ಯಾವ್ಯಾವ ತರದ್ ಬರುತ್ತೆ ಸರ್? ಈಗ ನಮಗೆ ತೊಗರಿಯಲ್ಲಿ ಪ್ರಮುಖವಾಗಿ ಒಂದು 4-5 ಕೀಟಗಳು ಬರ್ತವೆ. ಈಗ ನಾವು ಮೊದಲಿಗೆ ತೊಗರಿ ಬೆಳೆ ನೋಡ್ಕೊಂಡಾಗ ನಮಗೆ ತೊಗರಿಯಲ್ಲಿ ಏನಪ್ಪ ಅಂತಂದ್ರೆ ಒಂದು 5-6 ಪ್ರಮುಖ ಕೀಟಗಳು ಬರ್ತವೆ. ಅದರಿಂದ ಏನಾಗ್ತದೆ ಅಂದರೆ ನಮಗೆ ಒಂದು ತೊಗರಿಯ ಇಳುವರಿ ಬಹಳ ಕುಂಠಿತವಾಗ್ತದೆ. ಮತ್ತು ನಾವು ಪದೇ ಪದೇ ಕೀಟನಾಶಕವನ್ನು ಬಳಸೋದ್ರಿಂದ ವಾತಾವರಣದ ಮೇಲೂ ಮತ್ತು ನಮ್ಮ ರೈತರ ಆರೋಗ್ಯದ ಮೇಲೂ ಬಹಳ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡ್ತದೆ. ಆದ್ದರಿಂದ ಏನಪ್ಪ ಅಂತಂದರೆ ಈ ಎಲ್ಲ ಬೆಳೆಗಳನ್ನು ನಾವು ಸುಮ್ಮನೆ ರಾಸಾಯನಿಕಗಳು ಬಳಸದೆ ಸಮಗ್ರವಾಗಿ ನಿರ್ವಹಣೆ ಮಾಡಬೇಕಾಗ್ತದೆ.